ನ್ಯಾಯಾಂಗ ಬಂಧನ. ಹುಬ್ಬಳ್ಳಿ ಧಾರವಾಡದಲ್ಲಿ ಇಂದು ಗಣೇಶ ವಿಸರ್ಜನೆ, ಅವಳಿ ನಗರದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ. ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ. ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ. ಇದು ಆಕಾಶವಾಣಿ ಬೆಂಗಳೂರು. ಈಗ ದೇಶಭಕ್ತಿ ಗೀತೆಗಳು. ಭರತ ಮಾತೆ ಪಾಲಿಸಿಮ್ಮನು, ಭರತ ಮಾತೆ ಪಾಲಿಸಿಮ್ಮನು, ಕರುಣದಿಂದ ಭರತ ಮಾತೆ ಪಾಲಿಸಿಮ್ಮನು, ಕರುಣದಿಂದ ಭರತ ಮಾತೆ ಪಾಲಿಸಿಮ್ಮನು. ಪಾಲಿಸಿಂಹನೆರಕಿ ಬೇಡಿ ಕೊಂಬೆ ನಿನ್ನ ಪರಮ ಪಾವನಾತ್ಮ ಸುಗುಣ ಭರಿತೆ ಪುಣ್ಯ ಚರಿತೆ ದೇವ್ ಭರತ ಮಾತೆ ಪಾಲಿಸಿಂಹನು, ಭರತ ಮಾತೆ ಪಾಲಿಸಿಂಹನೆರಕಿ ಬೇಡಿ ಕೊಂಬೆ ನಿನ್ನ ಪರಮ ಪಾವನಾತ್ಮ ಸುಗುಣ ಭರಿತೆ ಪುಣ್ಯ ಚರಿತೆ ದೇವಿ ಭರತ ಮಾತೆ ಪಾಲಿಸಿಂಹನು, ಕರುಣದಿಂದ ಭರತ ಮಾತೆ ಪಾಲಿಸಿಮ್ಮನು. ನಗರ ಶಿಬಿ ಭಗೀರಥಾಂತರ ಗುಜರಾಮಯ ಮಸುತಾದಿ ಸುಗುಣಯುತರ ಧರ್ಮ ಕೊಲಿದುಮಿಗೆ ಮನೋಭಾಷೆಯಿತ್ತು ಜಗದೊಳಗ್ರಗಣ್ಯರೆನ್ನು ಅವರನೆಲ್ಲ ಹೊಗಳುವಂತೆ ಮಾಡಿಸಲಹುದ ಪ್ರಜೆಗಳಿಗೆ ಸೊಗಸು ತೋರಿ ಸೌಖ್ಯವಿತ್ತು ಸುಗತಿಗೊಟ್ಟು ಪೊರೆದ ದೇವಿ ಭರತ ಮಾತೆ ಪಾಲಿಸಿಮ್ಮನು, ಕರುಣದಿಂದ ಭರತ ಮಾತೆ ಪಾಲಿಸಿಮ್ಮನು. ಭೋಜರಾಜ ವಿಶ್ವ ವಿನುತ ವಿಕ್ರಮಾರ್ಕ ವೀರ ವಿನಯ ಮತಿ ಶಿವಾಜಿ ಮುಖ್ಯ ಜನಪತಿಗಳ ನಡತೆ ಗೊಲಿದು ಕನ ಸಮರ್ಥತೆಯನ್ನು ಪಾಲಿಸಿ ಅವರ ಕೀರ್ತಿ ವನಿತಗರಸರೆಂದು ಹೇಳಿಸಿ ಪ್ರಜೆಗಳಿಗೆ ವಿನುತ ಪಕ್ಷವಿದ್ದು ಕೊರೆದ ಜನನಿ ಜನಿತ ವಾಸ್ತು ಜಾತೆ ಭರತ ಮಾತೆ ಪಾಲಿಸಿಮ್ಮನು, ಕರುಣದಿಂದ ಭರತ ಮಾತೆ ಪಾಲಿಸಿಮ್ಮನು. ಧೀರ ಕೃಷ್ಣ ಮಧ್ವ ಶಂಕರಾರ್ಯ ಮಾಧವಾಂಕ ವಲ್ಲಭಾರ್ಯ ನಾನಕಾರಿ ಬಹಳ ಸೂರಿ ಜನರು ದಾಶರಥಿ ನಾರಿ ಸೀತೆ ದ್ರುಪದಿ ನಂದಿನಿ ಲಕ್ಷ್ಮೀಬಾಯಿ ಚಾರು ಚಂದ್ರವದನೆ ಪದ್ಮಿನಿ ಮುಖ್ಯ ಸತಿಯ ರೋರಣದಲ್ಲಿ ನಿನ್ನ ದಯದಿ ಭೂರಿ ಕೀರ್ತಿ ಪಡೆದರವು ಭರತ ಮಾತೆ ಪಾಲಿಸಿಮ್ಮನು,

ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ರಂಗಸ್ವಾಮಯ್ಯ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತರೊಡನೆ ಸ್ವಲ್ಪ ಮಾತಾಡೋಣ. ಇವರು ಮಾಗಡಿ ತಾಲೂಕು ತೂಬಿನಕೆರೆಯವರು. ರಂಗಸ್ವಾಮಯ್ಯವರು ನಮ್ಮ ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಂಗಸ್ವಾಮಯ್ಯವರೇ, ತಮಗೆ ಇನ್ನೊಮ್ಮೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರಂಗಸ್ವಾಮಯ್ಯವರೇ, ತಾವು ಪ್ರಗತಿಪರ ರೈತರು, ಜನಪದ ಕಲಾವಿದರು, ಪಶುಸಂಗೋಪನೆಯಲ್ಲಿ ತೊಡಗಿದ್ದೀರಿ, ಅದೇ ಥರ ಕೃಷಿನೂ ಮಾಡ್ತಾ ಇದ್ದೀರಿ. ಹೇಳಿ, ತಮ್ಮ ಒಂದು ಕೃಷಿಯ ಅನುಭವ ಮತ್ತು ಪಶುಸಂಗೋಪನೆ ಅನುಭವ, ಏನೇನು ಸಾಧನೆ ಮಾಡಿದ್ದೀರಿ, ಏನು ನಿಮ್ಮ ಉಳಿದ ರೈತರಿಂದ ನೀವು ಎಷ್ಟು ಸ್ವಲ್ಪ ಸುಧಾರಣೆ ಕಂಡೀರಿ, ಹೇಳ್ತಾ ಹೋಗಿ. ಸರ್, ನಾವು ತೋಬಿನಕೆರೆ, ನಮ್ಮ ಗ್ರಾಮ, ನಮ್ಮ ಹೆಸರು ರಂಗಸ್ವಾಮಯ್ಯ ಅಂತ ಹೇಳಿ. ನಾನು ಕೃಷಿಯಲ್ಲೂ ಅಪಾರ ಅನುಭವ ಪಡೆದು ಈಗ ಹೈನುಗಾರಿಕೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ತಿಳಿಸ್ಕೊಡೋಣ ಅಂತ ಇಚ್ಛಿಸ್ತಾ ಇದ್ದೀನಿ. ಹೈನುಗಾರಿಕೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚು ವಿದ್ಯಮಾನ ಅಂದರೆ ಪ್ರಚಲಿತವಾಗಿರತಕ್ಕಂಥದ್ದು. ಹೈನುಗಾರಿಕೆ ಒಳಗೆ ನಾವು ಕುರಿ, ಮೇಕೆ, ಕೋಳಿ ಮತ್ತು ಜಾನುವಾರು ಆದಂಥ ಹಸುಗಳು ಸಾಕಣೆ, ಇವುಗಳಿಂದ ನಾವು ಲಾಭವನ್ನು ಪಡಿಬೋದು ಸರ್. ಆ ಒಂದು ದೆಸೆಯಿಂದ ನಾವು ಮೊದಲು ಈ ಜಾನುವಾರು ಬಗ್ಗೆ, ಹೈನುಗಾರಿಕೆ ಒಳಗೆ ಹಸುಗಳ ಒಂದು ಸಾಕಾಣಿಕೆ, ಕೊಟ್ಟಿಗೆ ನಿರ್ಮಾಣ ಮತ್ತು ಹಾಲಿನ ಒಂದು ದರ ಮತ್ತು ಯಾವ ರೀತಿ ನಾವು ಹಸುಗಳನ್ನ ಸಾಕಬೇಕು, ಕೊಟ್ಟಿಗೆ ಯಾವ ರೀತಿ ಮಾಡ್ಕೋಬೇಕು, ಹಸುಗಳನ್ನ ಯಾವ ರೀತಿ ನಾವು ಮೇವು ಅವನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ತಿಳಿಸ್ಕೊಂಡು ಮಾಡ್ತಾ ಇದ್ದೀರಿ, ಅದನ್ನು ಹೇಳಿ ರಂಗಸ್ವಾಮಯ್ಯವರೇ. ನಾವು ಈಗ ಸೀಮೆ ಹಸುಗಳನ್ನ ಸಾಕಿದೀವಿ. ಎಷ್ಟು ಸಾಕಿದ್ವಿ? 4 ಸೀಮೆ ಹಸುಗಳು. ಯಾಕೆಂದ್ರೆ ಕಡಿಮೆ ಮನೆಯಲ್ಲಿ ಜನ ಇರೋದ್ರಿಂದ ಆ ಒಂದು ದೇಶದಲ್ಲಿ ಮಾಡೋಕ್ಕೆ ಸಹ ಆಗೋ ದೇಶದಿಂದ 4 ಮಾಡಿಕೊಂಡಿದ್ದೀವಿ. ಆಮೇಲೆ ಮೇಕೆ ಅದ್ರ ಜೊತೆಗೆ ಮಾಡಿಕೊಂಡಿದ್ದೀವಿ ಸರ್. ಕೋಳಿಗಳನ್ನ ಗಿರಿರಾಜ ಅಂತ ಹೇಳಿ ಅವನ್ನ ಮಾಡಿಕೊಂಡಿದ್ದೀವಿ. ಮೇಕೆ 21 ಸಾಕಿದೀವಿ ಸರ್. ಆದರೂ ಒಳ್ಳೆ ತಳಿ, ಅದು ಆದಾಯ ಬರ್ತಕ್ಕಂಥ ಮೂಲ. ಸುಮಾರು ಅದು ಒಂದು ಮೇಕೆ ವರ್ಷಕ್ಕೆ 2 ಮರಿಗಳನ್ನ ಹಾಕ್ತಕ್ಕಂಥದ್ದು, ಒಂದು ಮೇಕೆ ಸುಮಾರು ನಮ್ಮನೇಲಿ 4 ಮರಿ ಆಗ್ತಕ್ಕಂಥದ್ದು ಒಂದು ಮೇಕೆ 2 ಇವೆ ಸರ್. ಹೆಚ್ಚು ಲಾಭದಾಯಕ ಆಯ್ತದೆ. ಸುಮಾರು 1 ವರ್ಷಕ್ಕೆ ಅವು ಕಟಾವಿಗೆ ಬರ್ತಕ್ಕಂಥದ್ದು, ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಪಡ್ಕೋಬೋದು ಸರ್ ಮೇಕೆಯಿಂದ. ಅದಕ್ಕೇನು ನಾವು ಯಾವುದೇ ರೀತಿಯ ರಾಸಾಯನಿಕವಾಗಲಿ ಇತರೆ ಇನ್ನು ಮೇವನ್ನಾಗಲಿ ಏನು ಸಿಂಪಡಣೆ ಮಾಡೋಂಗಿಲ್ಲ ಸರ್. ಮೇಕೆ ಬಹಳ ಲಾಭದಾಯಕ. ಹೇಗೆಂದರೆ ಮರದಲ್ಲಿರ್ತಕ್ಕಂಥ ಸೊಪ್ಪು, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹುಲ್ಲನ್ನು ಮೇಯ್ತಕ್ಕಂಥದ್ದು ಮೇಕೆ ಮತ್ತು ಸೊಪ್ಪನ್ನು ತಿಂತಕ್ಕಂಥದ್ದು. ನಾವು ಸಾಯಂಕಾಲ ಪಕ್ಕದಲ್ಲೇ ನಮ್ಮ ಹೊಲದ ಪಕ್ಕದಲ್ಲೇ ಗಿಡ ಅಂದರೆ ಫಾರೆಸ್ಟ್ ಅರಣ್ಯ ಇರೋದ್ರಿಂದ ಅಲ್ಲಿಗೆ ಮೇಯ್ಸಕ್ಕೆ ಹೋಗ್ತೀವಿ ಸರ್. ಅಲ್ಲೇ ಬಿಟ್ಟರೆ ಎಲ್ಲ ಮೇಯ್ತವೆ ಸರ್. ಮೇದಾದ್ಮೇಲೆ ಸಾಯಂಕಾಲ ಕಟ್ಕೊಂಬತ್ತೀವಿ ಸರ್. ಆಮೇಲೆ ಅವು ನಮಗೆ ಲಾಭದಾಯಕ ಅಂತ ಅನಿಸ್ತದೆ ಸರ್. ಯಾಕೆಂದರೆ ಇವತ್ತು 20 ಮೇಕೆ ಇರೋದು, ಮುಂದಿನ ವರ್ಷಕ್ಕೆ 40 ಮರಿಗಳನ್ನ ಹಾಕ್ತಕ್ಕಂಥದ್ದು. ಇದು ಮೇಕೆ ನೀವು ವ್ಯವಸಾಯ ಯಾವಾಗಿಂದ ಶುರು ಮಾಡಿದ್ರಿ? ಈ ಮೇಕೆ ನಮ್ಮ ತಾತ ಮುತ್ತಾತರಿಂದ ನಡೆದು ಪರಂಪರಾಗತವಾಗಿ ಬಂದದೆ. ಆಮೇಲೆ ನಮ್ಮ ತಂದೆಯವರು ಕೂಡ ಇದನ್ನ ಆದಾಯದ ಮೂಲ, ಇನ್ನು ಬಿಡಬೇಡ, ಕೃಷಿ ಕಡಿಮೆ ಮಾಡಿದ್ರು ಈ ಜಾನುವಾರುಗಳನ್ನ ಸಾಕು, ನಿನಗೆ ಲಾಭದಾಯಕ ಹಣನ ತಂದು ಕೊಡ್ತದೆ ಅಂತ ಹೇಳಿ ನನಗೆ ಮಾರ್ಗದರ್ಶನ ನೀಡಿದ್ರು ಸರ್. ಆಮೇಲೆ ನಾವು ಒಳ್ಳೆಯ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಸರ್. ಯಾಕೆಂದ್ರೆ ನಮಗೆ ಅಷ್ಟೊಂದು ಅನುಭವ ಇರಲಿಲ್ಲ. ನಮ್ಮ ತಂದೆಯವರು ಆ ಒಂದು ಪೇಟೆಗೆ ಕರ್ಕೊಂಡೋಗಿ ಸಂತೆ ಅಂತ ಅಂದ್ಬಿಟ್ಟು ಶುಕ್ರವಾರ ಸಂತೆ ಅಂತ ಮಾಗಡಿ ತಾಲೂಕಿನಲ್ಲಿ ಆಯ್ತದೆ ಸರ್. ಒಳ್ಳೆಯ ಮೇಕೆಗಳನ್ನ ಹಿಡ್ಕೊಂಬಂದು ನಾವು ಸಾಕಿದ್ವಿ ಸರ್ ಮರಿಗಳನ್ನ. ಆಮೇಲೆ ಸೊಪ್ಪನ್ನು ಕಟ್ತಕ್ಕಂಥದ್ದು, ರಾತ್ರಿ ಟೈಮು ನಾವು ಸೊಪ್ಪನ್ನು ಹೆಚ್ಚಾಗಿ ಕಟ್ಟಬೇಕು ಸರ್. ಯಾಕೆ ಅಂತಂದರೆ ಅವು ತಿಂದು ಚೆನ್ನಾಗಿ ಬಲಿಷ್ಠವಾಗಿ ಬೆಳೆದ್ರೆ ಮಾಂಸಖಂಡನು ವಿಕಾಸವಂತದೆ, ಮರಿಗಳು ಚೆನ್ನಾಗಿ ಬೇಗ ಪ್ರಬುದ್ಧಮಾನಕ್ಕೆ ಬರ್ತಾವೆ ಸರ್. ಆ ಒಂದು ಎಸೆಯಿಂದ ಆಮೇಲೆ ಕೊಟ್ಟಿಗೆ ಗೊಬ್ಬರ ಮತ್ತು ಗಂಜಲ ಇದೆಲ್ಲ ನಾವು ಕೊಟ್ಟಿಗೆ ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಅಂತಂದರೆ ಮೇಕೆಗೆ ಬಹಳ ಅದರ ಗಂಜಲ ಮತ್ತು ಅದರ ಇಕ್ಕಿಯೇ ಬೀಳ್ತಕ್ಕಂಥದ್ದು ಬಹಳ ಉಷ್ಣಾಂಶ ಜಾಸ್ತಿ ಸರ್. ಆ ಒಂದು ಇದರಿಂದ ನಾವು ಮನೆಯ ಮುಂದಗಡೆ ಆ ಒಂದು ಚಕ್ಕಡಿ ಗಾಡಿ ಒಳಗೆ ಮಣ್ಣನ್ನು ಒಡೆಸ್ಕೋತೀವಿ ಸರ್. ಕೆಂಪು ಮಣ್ಣು, ಗೋಡು ಮಣ್ಣನ್ನು ನಾವು ಆಗಾಗ್ಗೆ ತಿಂಗಳಿಗೆ ಒಂದು ಸಾರಿ ಆ ಕೊಟ್ಟಿಗೆಗೆ ಆ ಮಣ್ಣನ್ನು ಅದೇ ಹರಡ್ತೀವಿ ಸರ್. ಹರಡಬಿಟ್ಟು ಸಮತಟ್ಟಾಗಿ ಮಾಡಿ ಆ ಕೊಟ್ಟಿಗೆಯನ್ನು ಬದಲಾವಣೆ ಮಾಡ್ತೀವಿ ಸರ್. ಹಗಲೊತ್ತು ಬಿಸಿಲಿನಲ್ಲಿ ಒಂದು ಕೊಟ್ಟಿಗೆ ಮಾಡಿ ಮೇಲ್ಗಡೆ ಅದು ಸೀಟನ್ನು ಹಾಕಿ ಎಂಚನ್ನು ಹಾಕಿದ್ದೀವಿ ಸರ್. ಹಾಕಿ ಬೇರೆ ಸ್ಥಳಾಂತರ ಮಾಡಿ ಮೇಕೆಯನ್ನು ಹಗಲೊತ್ತು ಬೇರೆ ಕೂಡ್ತೀವಿ ಸರ್. ರಾತ್ರಿ ಟೈಮು ಮನೆ ಒಳಗೆ ಕೂಡ್ತೀವಿ ಸರ್. ಯಾಕೆ ಅಂತ ಅಂದರೆ ಅವಾಗುಣ ಚೆನ್ನಾಗಿರ್ಬೇಕು ಸರ್. ಆ ಒಂದು ಎಸೆಯಿಂದ ಆಮೇಲೆ ಗಂಜಲ ಮತ್ತು ಇಕ್ಕೆ ಬೀಳ್ತಕ್ಕಂಥದ್ದನ್ನ ಚೆನ್ನಾಗಿ ನಾವು ಆ ಮಣ್ಣನ್ನು ಅರ್ಧ ಅಡಿ ಹಾಕಿರ್ತೀವಿ ಸರ್ ಕೊಟ್ಟಿಗೆಗೆ. ಅದನ್ನ ಒಂದು ಸಾರಿ ಸನಿಕೆ ಒಳಗೆ ಎಲ್ಲ ಹಗದು ತಿರ್ಗ ಪುನರಾವರ್ತನೆ ಮಾಡ್ತೀವಿ ಸರ್, ಮೇಲ್ಮಣ್ಣು ಮಾಡ್ತೀವಿ ಸರ್. ಆ ಗಂಜಲ ಇಕ್ಕೆ ಎಲ್ಲೂ ಎರಡು ಸೇರಿ ಮಣ್ಣು ಗೊಬ್ಬರವಾಯ್ತು. ಅದನ್ನ 8-10 ದಿನ ಕಳೆದ ಮೇಲೆ ನಾವು ಆ ಗೊಬ್ಬರವನ್ನ ಸನಿಕೆ ಒಳಗೆ ಗುದ್ದಲಿ ಒಳಗೆ ಕೆರೆದು ಅದನ್ನ ತಿಪ್ಪೆಗೆ ವರ್ಗಾವಣೆ ಮಾಡ್ತೀವಿ ಸರ್. ಆ ಒಂದು ದೆಸೆಯಿಂದ ಚೆನ್ನಾಗಿ ಆ ಕೊಟ್ಟಿಗೆಯನ್ನು ಶುಚಿಯಾಗಿ ಮಟ್ಕತೀವಿ ಸರ್. ಆಮೇಲೆ ಯಾವುದೇ ರೀತಿ ಅವಕ್ಕೆ ರೋಗ ರುಜಿನಗಳು ಹೆಚ್ಚಾಗಿ ಕಂಡು ಬರಲ್ಲ ಸರ್ ಮೇಕೆಗಳಿಗೆ. ಯಾಕೆ ಅಂತ ಅಂದರೆ ಈ ರಬ್ಬರ್ ಸೊಪ್ಪು, ಈ ತಪಾಲಕಾಯಿ ಅಂತ ನಮ್ಮ ತಂದೆಯರು ಹೇಳ್ತಿದ್ರು ಸರ್, ಅವು ತಿಂದರೆ ಅವು ಸೊಕ್ಕುಬಿಟ್ಟು ಪ್ರಾಣ ಹಾನಿ ಆಗ್ತಕ್ಕಂಥದ್ದು ಸರ್. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಸರ್. ಯಾಕೆಂದರೆ ಆ ಸೊಪ್ಪು ಒಳಗಡೆ ಸುತ್ತಕೊಂಡು ಉಸಿರಾಟಕ್ಕೆ ತೊಂದರೆಯಾಗಿ ಆ ಪ್ರಾಣಿ ಹತ ಆಗೋ ಒಂದು ಸಂಭವ ಇತ್ತು ಸರ್. ಆ ಒಂದು ಇದರಿಂದ ಎಚ್ಚರ ವಹಿಸಿ ಮಾಡಿದ್ದೇ ಆದರೆ ನಮಗೆ ಮೇಕೆ ಒಳಗೆ ಭಾಳ ಲಾಭದಾಯಕ ಅಂತ ನಾನು ಈ ಕೃಷಿಕ ಅಂದ್ರೆ ರೈತ ಬಾಂಧವರಿಗೆ ತಿಳಿಸ್ಕೊಡಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ರಂಗಸ್ವಾಮಿ ಅವರೇ, ಈ ಒಂದು ಕುರಿ ಸಾಕಾಣಿಕೆ ಹೊಸ ಪದ್ಧತಿ ಮೂಲಕನೂ ಕೂಡ ತಾವು ಶುರು ಮಾಡ್ತಾ ಇದ್ದೀರಿ. ಈಗ ತಾವು ಕೃಷಿ ಇಲಾಖೆ ಅಥವಾ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದಿದ್ದಾರೆ, ಏನಂತಾರೆ ಅವರು ಕೃಷಿ ವಿಜ್ಞಾನಿಗಳು? ಅಲ್ಲಿ ಅವರು ಮೇಕೆ ಬಗ್ಗೆ ಏನು ನಮ್ಗೇನು ನಿಮ್ಮ ಅಂದ್ರೆ ಆದಾಯಕ್ಕೆ ಅನುಗುಣವಾಗಿ ಮಾಡಿ ಅಂತ ಹೇಳಿದ್ರು. ಕುರಿಯ ಬಗ್ಗೆ ಬನ್ನೂರು ಕುರಿ ಅಂತ ಹೇಳಿ ಸಾಕಿ ಚೆನ್ನಾಗಿ ಲಾಭದಾಯಕ ಅಂತ ಹೇಳಿ ತಜ್ಞರು ಹೇಳಿದ್ರು ಸರ್. ಯಾಕೆಂದ್ರೆ ಅಲ್ಲಿ ಪಶುಸಂಗೋಪನೆ ಇಲಾಖೆ ಒಳಗೆ ನಾವು ಎಲ್ಲಿ ತಗೊಂಬರೋದು ಅಂತ ಕೇಳಿದಾಗ ಈ ಬನ್ನೂರು ಅಂತ ಅನ್ಬಿಟ್ಟು ಮೈಸೂರು ಮೇನ್ ಮುಖ್ಯ ರಸ್ತೆಯಲ್ಲಿದೆ, ಅಲ್ಲಿ ಹೋಗಿ ಸಂತೆ ಆಯ್ತದೆ, ಸಣ್ಣ ಮರಿಗಳನ್ನ ಇಟ್ಕೊಂಬನ್ನಿ ಅಂತ ಹೇಳಿದ್ರು ಸರ್. ನಾವು ಅಲ್ಲಿ ಸಂತೆಗೆ ಹೋದಾಗ ಚಿಕ್ಕ ಮರಿಗಳನ್ನ ಹಿಡ್ಕೊಂಬಂದು ಸರ್, ಒಂದೊಂದು 8,000, 10,000, 5,000 ಈ ರೀತಿ 10 ಮರಿಗಳನ್ನ ಹಿಡ್ಕೊಂಬಂದು ನಮ್ಮ ತೋಟದಲ್ಲಿ ಬಿಟ್ಕೊಳ್ಳೋಣ ಅಂತ ಹೇಳಿ ಸಾಕಣೆ ಮಾಡ್ದ ಸರ್. ಒಳ್ಳೆ ಲಾಭದಾಯಕ ಅದು, ವರ್ಷಕ್ಕೆ ನಮಗೆ ಅದು 30,000-35,000 ಲಾಭದಾಯಕ ಬರ್ತಕ್ಕಂಥ ಬನ್ನೂರು ಕುರಿ ಸರ್. ಒಂದು ಕುರಿಗೆ ನಾವು ಆಮೇಲೆ ಮೇವನ್ನ ಜೋಳ ಮುಸುಕಿನ ಜೋಳದ ಪುಡಿ ಮತ್ತು ಹಿಂಡಿ ಬೂಸ ಹುರುಳಿ ಕಾಳು ಇವನ್ನೆಲ್ಲ ಬೆರೆಸಿ ಕೊಟ್ಟಾಗ ಬೇಗ ಅದು ಪ್ರಬುದ್ಧಮಾನಕ್ಕೆ ಬಂದು ಮಾಂಸ ವಿಕಾಸವಂತದ್ ಸರ್, ನಮ್ಗೆ ಹೆಚ್ಚಿಗೆ ತೂಕ ಬರ್ತಕ್ಕಂಥದ್ ಸರ್. ಅದೇ ಸಂತೆ ಒಳಗೆ ಮಾರಿದ್ರೆ ಒಂದು ಕುರಿ ನಾವು ತಗೊಂಬಂದಿದ್ದು 8-10, ಅದು ಬಂದಿದ್ದು 30,000-35,000 ಲಾಭ ಸರ್. ಏನೋ ವರ್ಷಕ್ಕೆ ಮಾರಾಟ ಮಾಡ್ತೀವಿ ಸರ್, ಅವಾಗ ನಮ್ಗೆ ಲಾಭದಾಯಕ ಅನ್ಸುತ್ತ. ಆದ್ರೆ ಅದು ಚೆನ್ನಾಗಿ ನೋಡ್ಕೋಬೇಕು ಸರ್. ಯಾಕೆಂದ್ರೆ 8 ದಿನಕ್ಕೊಂದ್ಸಾರಿ ಮೈಯನ್ನ ಆ ಒಂದು ಹೊಂಡದಲ್ಲಿ ಕೆರೆ ಕುಂಟೆ ಇದರಲ್ಲಿ ತೊಳಿಬೇಕು ಸರ್ ಚೆನ್ನಾಗಿ. ಯಾವುದೇ ರೀತಿ ಉನ್ನಿ ಅವ ಕಿಮಿಕೀಟ ಮೇಲ್ಗಡೆ ಬರ್ತಕ್ಕಂಥ ಬಂಡ ಅದೆಲ್ಲ ಚರ್ಮವನ್ನ ವಾಶ್ ಮಾಡ್ಬೇಕು ಸರ್. ಚೆನ್ನಾಗಿ ತೊಳೆದು ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿಯ ಕಾಯಿಲೆ ಯಾವುದು ರೋಗ ರುಜಿನಗಳು ಬರಲ್ಲ ಸರ್. ಲಾಭದಾಯಕ ಸರ್ ನಮಗೆ. ಲಾಭದಾಯಕ ಅಂತೀರಲ್ಲ ರಂಗಸ್ವಾಮಿ, ಈಗ ಒಂದು ವರ್ಷದಲ್ಲಿ ತಾವು ಎಷ್ಟು ಬೆಳೆ ತೆಗಿತಾ ಬರ್ತಾ ಇದ್ದೀರಿ? ಯಾವ್ದನ್ ಸರ್? ನಿಮ್ ಕುರಿಗಳನ್ನ? ಕುರಿಗಳು ಅಂತ ಅಂದ್ರೆ 10 ಕುರಿ ಮರಿಯನ್ನ ತಗೊಂಬತ್ತೀವಿ ಸರ್ ಸಂತೆ ಒಳಗೆ. ಆಯ್ತು. ಯಾಕೆಂದ್ರೆ ಸಾಕು ಒಂದು ಅರ್ಹತೆ ಇರ್ಬೇಕು ಸರ್. ಯಾಕೆಂದ್ರೆ ತರದ್ ದೊಡ್ಡತನ ಅಲ್ಲ, ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಸರ್. ಆಯ್ತು. ಅದಕ್ಕೆ ನಾವು ಮನೆಯಲ್ಲಿ ನಮ್ಮ ಹೆಂಡತಿ ನಮ್ಮ ತಾಯಿ ತಂದೆ ಪ್ರತಿಯೊಬ್ಬರು ಅದ್ರ ಬಗ್ಗೆ ಆಸಕ್ತಿ ವಹಿಸ್ಬೇಕು ಸರ್. ಒಬ್ಬರೇ ಮಾಡೋದಲ್ಲ ಸರ್, ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಚಪ್ಪಾಳೆ ಅಂತ ಹೇಳ್ತಾರಲ್ಲ ಸರ್, ಆ ರೀತಿ ಎಲ್ಲರೂ ಮಾಡ್ಬೇಕು ಸರ್. ಮಾಡಿದಾಗ ನಮ್ಮ ಕುಟುಂಬಕ್ಕೆ ಒಳ್ಳೆ ಲಾಭ ಬರ್ತದೆ ಸರ್. ಯಾಕೆಂದ್ರೆ ಒಬ್ಬೊಬ್ರು ನಾವು ಈಗ ಕೈ ಕಾಲಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಮನೆಯಲ್ಲಿ ತಾಯಿ ತಂದೆ ವಯಸ್ಸಾದವರು ಇರ್ತಾರೆ, ಅವರು ಮನೆಯಲ್ಲಿದ್ದಾಗ ಅವನ್ನೆಲ್ಲ ನೋಡ್ಕೋತಾರೆ ಸರ್ ಚೆನ್ನಾಗಿ. ಯಾಕೆಂದ್ರೆ ತಿಂಡಿ ಕೊಡ್ತಕ್ಕಂಥದ್ದು, ಸೊಪ್ಪು ಕಟ್ತಕ್ಕಂಥದ್ದು, ನೀರು ಕುಡಿಸ್ತಕ್ಕಂಥದ್ದು ಇವನ್ನೆಲ್ಲ ಮನೆಯಲ್ಲಿ ತಾಯಿ ತಂದೆ ವಯಸ್ಸಾದವ್ರು ಮನೆಯೊಳಗೆ ಮಾಡ್ಕೋತಾರೆ ಸರ್. ಹೊರಗಡೆ ನಾವು ಅಟ್ಕೊಂಡು ಹೋಗಿ ಮೇಯಿಸ್ಕೊಂಡು ಸಾಯಂಕಾಲ ಬಂದು ಅವನ್ನ ಏನು ಎತ್ತಲ ಅಂತ ಹೇಳಿ ನಿರ್ವಹಣೆ ಮಾಡ್ತೀವಿ ಸರ್. ಮಾಡೋ ದೇಶದಿಂದ ಚೆನ್ನಾಗಿ ಸಾಕೋದ್ರಿಂದ ನಮ್ಮ ರೈತ ಬಾಂಧವರು ಬನ್ನೂರು ಕುರಿ ಒಳಗೆ ಬಹಳ ನಮಗೆ ಲಾಭದಾಯಕ ಒಂದು. ಅಲ್ಲ, ಈಗ ನೀವು 10 ಕುರಿ ತಗೊಂಬಂದಿರಿ, ಅದು ನಿಮಗೆ ಯಾವಾಗ ಮಾರ್ತೀರಿ ನೀವು, ಮತ್ತದು ವರ್ಷಕ್ಕೆ ಎಷ್ಟು ಮರಿ ಕೊಡ್ತದೆ? ನಾವು 8 ಕುರಿಯನ್ನು ಹಿಡ್ಕೊಂಬಂದ್ರೆ ಅದು ಒಂದು ವರ್ಷ ಆದ್ಮೇಲೆ ಪ್ರಬುದ್ಧ ಮಾನಕ್ಕೆ ಬರ್ತದೆ. ಬಂದು ಅದನ್ನ ನಾವು ಅದು ಗರ್ಭಿಣಿ ಆಯ್ತದೆ, ಟಗರು ಅಂತ ಅನ್ಬಿಟ್ಟು ಒಂದು ಟಗರನ್ನ ನಾವು ತಗೊಂಡ್ಬರ್ಬೇಕು ಸರ್. ಆ 100 ಟಗರನ್ನ ಯಾಕೆಂದ್ರೆ ಅದೇ ಒಂದು ಅನುವಂಶಿಯಾಗಿ ವಂಶ ಪಾರಂಪರ್ಯವಾಗಿ ಬಂದಾಗ ತಳಿಗಳು ಚೆನ್ನಾಗಿ ಬರ್ತದೆ ಸರ್. ಯಾಕೆಂದ್ರೆ ಕಾಲು ತುಂಡಾಗಿರ್ತದೆ ಸರ್, ದೇಹದಾಢ್ಯತೆ ಬಿಗಿಯಾಗಿ ಒಳ್ಳೆ ಮೈಕಟ್ಟು ಚೆನ್ನಾಗಿರ್ತದೆ ಸರ್. ಆ ಒಂದು ಎಸೆಯಿಂದ ಒಂದು 10 ಕುರಿಮರಿ ತಗೊಂಬಂದ್ರೆ ನಮಗೆ ಸುಮಾರು 10,000 ರೂಪಾಯಿ, 8 ರಿಂದ 10,000 ರೂಪಾಯಿ ಮರಿ, 25,000 ರೂಪಾಯಿ ಲಾಭ ಆಗ್ತದೆ ಸರ್. ಒಂದು ವರ್ಷಕ್ಕೆ 2.5 ಲಕ್ಷ ಇರ್ತದೆ ಸರ್. ಒಂದು ವರ್ಷಕ್ಕೆ 2.5 ಲಾಭದಾಯಕ ಸರ್. ಖರ್ಚು ವೆಚ್ಚ ಮಾಮೂಲಿ ಸರ್. ಅವ್ರು ಯಾಕೆಂದ್ರೆ ಸಾಕರಣೆ ಮಾಡೋದು, ಈಗ ಮನ್ಸ ಅಂತ ಹುಟ್ಟಿದ ಮೇಲೆ ನೀರು ನಿರ್ವಹಣೆ ಗಾಳಿ ಇವೆಲ್ಲ ಆಹಾರ ಅವಶ್ಯಕತೆ ವಸ್ತು. ಅದೇ ರೀತಿ ನಾವು ಮೇವು ನೀರು ಅವ್ರನ್ನ ಸರಿಯಾದ ರೀತಿ ಸ್ವಚ್ಛತೆಯಿಂದ ಕಾಪಾಡಿದ್ದೇ ಆದ್ರೆ ಯಾವುದೇ ರೋಗ ರುಜಿನಗಳು ಬರಲ್ಲ, ಲಾಭದಾಯಕ ಅನಿಸ್ತದೆ ಸರ್. ಆಯ್ತು, ಈಗ ಈ ಒಂದು ಪಶು ಸಂಗೋಪನೆ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನೀವು ಆಹಾರ ಬೇಕಾಗ್ತದೆ, ನೀವು ಕೃಷಿನೂ ಮಾಡ್ತಾ ಇದ್ದೀರಿ, ಕೃಷಿಯಲ್ಲಿ ಬಂದಂತ ಈ ಒಂದು ಏನು ಹುಲ್ಲು ಮತ್ತೆ ಉಳಿದಿದ್ದು ಏನು ಆಹಾರದಲ್ಲಿ ಉಳಿದಿದ್ದಂತ ವಸ್ತುಗಳನ್ನು ಕೂಡ ಇಲ್ಲಿ ಬಳಕೆ ಮಾಡ್ತೀರಿ, ಪಶು ಪ್ರಾಣಿಗಳಿಗೆ ಉಪಯೋಗಿಸ್ತೀರಿ. ಈಗ ಜಾನುವಾರು ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮನೆಯಲ್ಲಿ 4 ಹಸುಗಳಿವೆ ಸರ್. ಹೌದು, 4 ಹಸುಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ಒಬ್ಬರೇ ಸಾಕಾಗಲ್ಲ ಸರ್, ಮನೆಯವರೆಲ್ಲ ಮಾಡಬೇಕು ಒಟ್ಟಿಗೆ. ಆ ಒಂದು ಎಸೆಯಿಂದ ನಾವು ಮೊದಲು ಕೊಟ್ಟಿಗೆಯನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಸರ್. ಯಾಕೆಂದ್ರೆ ರೋಗ ರೋಜನೆಗಳು ಜಾಸ್ತಿ ಅವಕ್ಕೆ, ಯಾಕೆಂದ್ರೆ ಈ ಬೇರೆ ಹಸುಗಳು ನಾಟಿ ಹಸುಗಳು ಇವೆಲ್ಲ ಅವಕ್ಕೆ ಹೆಚ್ಚಾಗಿ ರೋಗ ಬರಲ್ಲ, ಇವಕ್ಕೆ ಬರ್ತಕ್ಕಂಥದ್ದು ನೊಣ ಕ್ರಿಮಿಕೀಟ ಸೊಳ್ಳೆ ಮತ್ತು ನಾವು ಇಡ್ತಕ್ಕಂಥ ನೀರು ಎಲ್ಲ ಶುಚಿಯಾಗಿರ್ಬೇಕು ಸರ್. ಆ ಕೊಟ್ಟಿಗೆಯನ್ನ ನಾವು ಗಾಳಿ ಅಂದ್ರೆ ಈ ಕಡೆ ಕಿಟಕಿಯಿಂದ ಆ ಕಡೆ ಕಿಟಕಿಗೆ ಗಾಳಿ ಹೋಗಿ ಬಂದು ಹೋಗ್ಬೇಕು ಸರ್, ಎರಡು ಕಡೆಯಿಂದ ಗಾಳಿ ಇರ್ಬೇಕು ಸರ್, ಯಾವುದೇ ರೀತಿ ರೋಗ ಬರಲ್ಲ ಸರ್. ಮೇಲ್ಗಡೆ ನಾವು ಸೀಟನ್ನು ಹಾಕ್ಬಾರ್ದು ಸರ್, ಅಂಚನ್ನ ಸೀಮೆ ಅಂಚನ್ನ ಹಾಕ್ಬೇಕು, ಇಲ್ಲದ್ರೆ ಅದೇ ಮೇಲ್ಗಡೆ ಶೆಡ್ ಹಾಕಿದ್ರೆ ಇನ್ನೂ ಉತ್ತಮ ಸರ್. ಯಾಕೆಂದ್ರೆ ತಂಪಾದ ಒಂದು ಗಾಳಿ ಇರೋ ದೆಸೆಯಿಂದ ಅವು ಬಿಸಿಲಿನ ಉಷ್ಣಾಂಶ ಜಾಸ್ತಿ ಬರೋದಿಲ್ಲ, ಸೆಲೆ ಆಗಲ್ಲ, ಕಾಲುಬಾಯಿ ರೋಗ ಬರಲ್ಲ, ಕೆಚ್ಚಲು ಬಾವು ಬರಲ್ಲ, ಶುಚಿಯಾಗಿರ್ಬೇಕು ಸರ್. ಈ ರೋಗ ರೋಜನೆಗಳು ಬರೋದು ತಡೆಗಟ್ಟೋದಕ್ಕೆ ನಾವು ಕೊಟ್ಟಿಗೆಯ ಒಂದು ಮುಖ್ಯವಾಗಿ ಚೆನ್ನಾಗಿ ನೋಡ್ಕೋಬೇಕು ಸರ್. ಕೊಟ್ಟಿಗೆ ಒಳಗೆ ನಾವು ಗೋಂತಿಕೆ ಅಂತ ಅನ್ಬಿಟ್ಟು ಹುಲ್ಲು ಹಾಕೋದಕ್ಕೆ ಒಂದು 3 ಅಡಿ ಅಂತರದಲ್ಲಿ ಕಟ್ಟಿ ಆ ಒಂದು ಹುಲ್ಲನ್ನ ಕುಯ್ಕೊಂಬರ್ತೀವಿ ಸರ್. ಈ ಮುಸುಕಿನ ಜೋಳದ ಒಂದು ಹುಲ್ಲು, ರಾಗಿ ಹುಲ್ಲು, ಆಮೇಲೆ ಹಸಿರಲೆ ಒಂದು ಇದು ಬಂದು ಕಟಾವು ಮಾಡ್ತಕ್ಕಂಥದ್ದು. ನಾವು ಈಗ ಮಿಷಿನ್ ಅಂದ್ರೆ ಯಾಂತ್ರಿಕ ಯಂತ್ರವನ್ನು ಬಳಸಿ ಅಂತಬಿಟ್ಟು ಪಶುಸಂಗೋಪನೆ ಇಲಾಖೆಯವರು ಹೇಳೋರು ಸರ್, ನಾವಿನ್ನ ತಗೊಂಬಂದಿಲ್ಲ. ಮಚ್ಚಲ್ಲಿ ಎಲ್ಲ ತುಂಡು ಇದು ಗೋನ್ಕೆಗೆ ಹಾಕ್ತಿವಿ ಸರ್, ಚೆನ್ನಾಗಿ ತಿಂತಾವ ಸರ್, ಸೌಲಭ್ಯ ಮಾಡ್ತೀವೋ ಅಷ್ಟು ಹಾಲನ್ನ ಅವು ನಮಗೆ ಕೊಡ್ತಾವ ಸರ್, ಲಾಭದಾಯಕ. ನಾವು ಯಾವ ರೀತಿ ಮೇವನ್ನ ಕೊಡ್ತೀವೋ ಆ ರೀತಿ ಹಾಲನ್ನ ಕರಿತಾವ ಸರ್. ಆಮೇಲೆ ಎರಡನೇದು ಏನಪ್ಪಾ ಅಂತಂದ್ರೆ ಒಂದು ವರ್ಷ ಸುಮಾರು 5 ರಿಂದ 10 ಲೀಟ್ರ್ ಹಾಲನ್ನು ಕೊಡ್ತದ ಸರ್. ನಾವು ಇವಾಗ 33 ಲೀಟ್ರ್ ಹಾಲನ್ನು ಹಾಕ್ತೀವಿ ಸರ್. ಯಾಕೆಂದ್ರೆ ಅದು ಫ್ಯಾಟು ಅಂದರೆ ಅದರ ಒಂದು ಗ್ರೇಡು ಬಂದಂಗೆ ನಮಗೆ ಹಣವನ್ನು ಅವರು ಹಾಕ್ತಾರೆ ಸರ್. ಆಮೇಲೆ ಬೋನಸ್ಸು ಕೂಡ ಕೊಡ್ತಾರೆ ಸರ್, ಅವರು ಯಾರು ಸಹಕಾರ ಇಲಾಖೆಯಿಂದ ಬೋನಸ್ಸು ಕೂಡ ಬರ್ತದೆ ಸರ್. ಅದು ಲಾಭದಾಯಕವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಸರ್. ಆಮೇಲೆ ಒಂದು ಹಸು ಅದು ಈಟು ಬಂದಾಗ ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಈಟು ಕೊಡಿಸಿ ಕೃತಕವಾಗಿ ಈಟು ಕೊಡಿಸಿ ಮಾಡಿದ್ದೆ ಆದರೆ ಒಳ್ಳೆ ಕರುವನ್ನು ಆಗ್ತದೆ ಸರ್. ಆ ಕರು ಹೆಣ್ಣು ಕರು ಆದರೆ ಚೆನ್ನಾಗಿ ನಾವು ಅದನ್ನ ಒಂದು 3 ದಿನ ಮಾತ್ರ ಗಿಣ್ಣಾಲು ಮಾತ್ರ ಕುಡಿಸ್ತೀವಿ ಸರ್ ಯಾರಿಗೆ ಹಸುವಿನ ಹತ್ರ. ಆಮೇಲೆ ನಾವು ಆ ಪಾತ್ರೆ ಒಳಗೆ ಬಾಂಡ್ಲಿ ಒಳಗೆ ಹಾಲನ್ನು ಕರೆದು ಆ ಕರುವಿಗೆ ಕೃತಕವಾಗಿ ಹಾಲನ್ನು ಕುಡಿಸ್ತೀವಿ ಸರ್. ಅದು ಹಾಗೆ ಕೃತಕವಾಗಿ ಬೆಳೀತದೆ ಸರ್. ಆಮೇಲೆ ಹುಲ್ಲನ್ನು ತಿನ್ನೋದಕ್ಕೆ ಪ್ರಾರಂಭ ಆಯ್ತದೆ ಸರ್. ಆಮೇಲೆ ಈ ಹಸುವಿನ ಹಾಲನ್ನು ಕರಿಬೇಕಾದ್ರೆ ಕೆಚ್ಚಲನ್ನು ಚೆನ್ನಾಗಿ ನೀರಿನಿಂದ ತೊಳೆಯಬೇಕು ಸರ್. ಯಾಕೆಂದ್ರೆ ಗಜ್ಜಲ ಮಾಡ್ಕೊಂಡ್ಬಿಟ್ಟಿರ್ತದೆ, ಸ್ವಚ್ಛತೆ ಇರಲ್ಲ, ಆ ತೆಪ್ಪೆ ಮೇಲೆ ಮಲಗಿಬಿಟ್ಟಿರ್ತದೆ. ಅದರಿಂದ ನಾವು ಮೊದಲು ಕೃತಕವಾಗಿ ಒಂದು ಕೆಳಗಡೆ ಒಂದು ಇಂಗು ಗುಂಡಿ ತರ ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಅದರಿಂದ ಯಂತ್ರದಿಂದ ನೀರನ್ನ ಚೆನ್ನಾಗಿ ಹಿಡಿತೀವಿ ಸರ್, ವಾಶ್ ಮಾಡ್ತೀವಿ ಸರ್. ದನಿನ ಕೊಟ್ಟಿಗೆಯನ್ನ ವಾಶ್ ಮಾಡಾದ್ಮೇಲೆ ಆಮೇಲೆ ದನಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ಸರ್, ಅಲ್ಲೇ ಕಟ್ಟಬಾರ್ದು ಸರ್. ಯಾಕೆಂದ್ರೆ ನೊಣಗಳು ಕ್ರಿಮಿಗಳು ಸೊಳ್ಳೆಗಳು ಕಡಿತಕ್ಕಂಥದ್ದು ಜಾಸ್ತಿ. ಆಮೇಲೆ ನಾವು ಈ ಹೋಗಬೇಕಾದ್ರೆ ಸಾಯಂಕಾಲ ಬಂದ ಮೇಲೆ ಅದರ ಮೈಯನ್ನೆಲ್ಲ ಚೆನ್ನಾಗಿ ಶುಚಿಯಾಗಿ ನಾವು ವಾಶ್ ಮಾಡಬೇಕು ಸರ್. ಕೈನಿಂದ ವಾಶ್ ಮಾಡಿ ಚೆನ್ನಾಗಿ ಏನಾದರೂ ಸೊಳ್ಳೆ ಇದ ನೊಣ ಇದೆಯಾ ಆ ಉನ್ನಿ ಅಂತ ಅಂದ್ಬಿಟ್ಟು ಅದರ ಹಿಂಸೆ ಮಾಡ್ತಕ್ಕಂಥದ್ದು ಇವವ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ಸರ್. ಅವನ್ನ ನೋಡ್ಕೊಂಡಿದ್ದೆ ಆದರೆ ನಮ್ಮ ಮಕ್ಕಳೋಪಾದಿಯಲ್ಲಿ ನೋಡಬೇಕು, ಯಾವ ರೀತಿ ನೋಡಿದ್ದೆ ಆದರೆ ನಮಗೂ ಕೂಡ ಅವು ಹೆಚ್ಚಿಗೆ ಹಾಲನ್ನು ಕೊಡ್ತಕ್ಕಂಥ ಒಂದು ಅನುಕೂಲತೆ ಅದು ಸರ್, ಅದು ಲಾಭದಾಯಕ ಸರ್. ಎರಡನೇದು ಮೇವು ಸಂಗ್ರಹಣೆ. ಮೇವನ್ನ ನಾವು ಕುಯ್ಕೊಂಬಂದಾಗ ಸರಿಯಾದ ರೀತಿಲಿ ಕಟಾವು ಮಾಡಿ ಅವಕ್ಕೆ ಗೊಂದ್ಕೆಗೆ ಹಾಕ್ಬೇಕು ಸರ್. ಹಾಕಿ ಚೆನ್ನಾಗಿ ಆದ್ಮೇಲೆ ಹಾಲು ಇನ್ನ ಅರ್ಧ ಗಂಟೆಯಲ್ಲಿ ಕರಿತೀವಿ ಅಂತ ಮುಂಚೆ ಮುಂಗಡವಾಗಿ ಆ ಹಿಂಡಿ ಬೂಸ ಚಕ್ಕೆ ರವೆ ಇವನ್ನ ಬೆರೆಸಿ ಇಡಬೇಕು ಸರ್. ಹಾಲ್ಗೆ ಅರ್ಧ ಆದಾದ್ಮೇಲೂ ಇಡ್ಬೋದು, ಮೊದಲೇ ಇಡ್ಬೋದು ಸರ್. ಯಾಕೆಂದ್ರೆ ಅವು ಆತೊರಿತಾ ಇರ್ತವೆ, ಯಾಕೆಂದ್ರೆ ಮೇವಿಗಾಗಿ ನಾವು ಪ್ರತಿನಿತ್ಯ ಪಾಠ ಮಾಡಿಬಿಟ್ಟಿರ್ತೀವಲ್ಲ ಆ ಒಂದು ಎಸೆಯಿಂದ. ಆಮೇಲೆ ಹಾಲನ್ನ ನಾವು ಸಿಂಪಲ್ ಆಗಿ ಕೆಚ್ಚಲನ್ನ ಚೆನ್ನಾಗಿ ತೊಳೆದು ಮೊಲೆಯನ್ನ ತೊಳೆದು ಹಾಲನ್ನ ನಾವು ಬಕೆಟ್ನಲ್ಲಿ ಕರಿಬೇಕು ಸರ್. ಎರಡು ಕೈಯಲ್ಲಿ ಕರಿಬೇಕು ಸರ್. ನಾನು ನಮ್ಮ ಹೆಂಗಸರು ಇಬ್ಬರು ಕರಿತೀವಿ ಸರ್. ಆ ಒಂದು ಕರೆದು ಆ ಬಕೆಟ್ನಲ್ಲಿ ಶೇಖರಣೆ ಮಾಡಿ ನಾವು ತಗೊಂಡೋಗಿ ಒತ್ಕೊಂಡೋಗಿ ಹಾಲು ಡೈರಿಗೆ ಅಲ್ಲಿ ಹಾಲಿನ ಒಂದು ಕೇಂದ್ರಕ್ಕೆ ತಗೊಂಡೋಗಿ ಹಾಕ್ತೀವಿ ಸರ್. ಅಲ್ಲಿ ಪ್ಯಾಟು ಚೆನ್ನಾಗಿ ಬಂದರೆ ನಮಗೆ ಯಾವ ರೀತಿ ಪ್ಯಾಟ್ ಬಂದರೆ ಆ ರೀತಿ ಬೆಲೆಯನ್ನು ನಿಗದಿ ಮಾಡಿ ಹಾಕ್ತಾರೆ ಸರ್. ಯಾವುದೇ ರೀತಿ ಇದಿಲ್ಲ, ಬೋನಸ್ಸು ಬರ್ತದೆ ಸರ್. ಒಳ್ಳೆ ಲಾಭದಾಯಕ ಅಂತ ಜಾನುವಾರುಗಳ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ರೈತ ಬಾಂಧವರಿಗೆ ಹೇಳ್ತೀನಿ ಸರ್. ಅಲ್ಲ ಈಗ ರಂಗಸ್ವಾಮಯ್ಯ ಅವರೇ ಹೇಳಿ, ನೀವು ಯಾವ್ಯಾವ ಕೃಷಿ ಬೆಳೆಗಳನ್ನು ಕೂಡ ಇವು ಸಾಕಷ್ಟು ನೀವು ಪ್ರಗತಿಪರ ರೈತರಾಗಿ ಹೆಸರನ್ನ ಮಾಡಿರಿ. ಹೌದು ಸರ್. ಈಗ ತಮ್ಮ ಹೊಲದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ ಅದ್ರ ಬಗ್ಗೆನು ಕೂಡ ಮಾಹಿತಿ ಮಾಡಿ. ಆಯ್ತು ಸರ್. ಈಗ ಕೃಷಿ ಬಗ್ಗೆ ಹೇಳಬೇಕು ಅಂದರೆ ರೈತರ ಬೆನ್ನೆಲುಬು ಅಂತ ಹೇಳ್ಬೋದು ಕೃಷಿ. ಕೃಷಿ ಇಲ್ಲದೆ ಇವತ್ತು ರಾಗಿ, ಉದಾಹರಣೆಗೆ ರಾಗಿಯನ್ನು ಬೆಳೆಯುವ ಏನೇನು ಬೆಳೆ ಬೆಳೀತೀವಿ ಹೊಲದಲ್ಲಿ, ನಮ್ಮ ಹೊಲದಲ್ಲಿ ರಾಗಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಅಲಸಂದೆ ಬೆಳಿತೀವಿ, ತೊಗರಿ ಬೆಳಿತೀವಿ, ನವಣೆ ಬೆಳಿತೀವಿ, ಹುರುಳಿ ಬೆಳಿತೀವಿ ಸರ್. ಇಷ್ಟು ಬೆಳೆಗಳನ್ನ ತಮ್ಮದು ಜಮೀನು ಎಷ್ಟಿದೆ, ಎಷ್ಟೆಷ್ಟು ಭಾಗದಲ್ಲಿ ಇದನ್ನು ಬೆಳಿತೀರಿ ಹೇಳಿ. ಈಗ ನಮ್ದು ಹೆಚ್ಚಿಗೆ ಭೂಮಿ ಇಲ್ಲ ಸರ್, ತುಂಡು ಭೂಮಿ. 3 ಎಕರೆ 10 ಗುಂಟೆ ಇದೆ ಸರ್. 3 ಎಕರೆ ಒಳಗೆ 1 ಎಕರೆ ಒಳಗೆ ನಾವು ವಿಭಾಗ ಮಾಡ್ಕೊಂಡಿದೀವಿ ಸರ್. ಯಾಕೆಂದ್ರೆ ಒಂದೇ ಬೆಳೆಯಾಗಿ ಬೆಳೆ ಹಾಕಿ ನಾವು ಲಾಭದಾಯಕ ಕಾಣಕ್ ಸಾಧ್ಯ ಇಲ್ಲ. ಅಕ್ಕಡಿ ಬೆಳೆಗಳಾಗಿ ಇವನ್ನ ಹಾಕೋಬೇಕು ಸರ್, ಲಾಭದಾಯಕ ಅನಿಸ್ತದೆ. ಈಗ ಕೃಷಿ ಎಂತ ಅಂತಂದ್ರೆ ರಾಗಿಯನ್ನ ಮೊದಲು 1 ಎಕರೆಗೆ ಹಾಕ್ತೀವಿ ಸರ್. 1 ಎಕರೆಗೆ ಅದರೊಳಗೆ ಪಾತಿ ಮಾಡಿ ಈ ಸಾಲು ಬೆಳೆಗಳನ್ನ ಅದರೊಳಗೂ ಹಾಕ್ತೀವಿ ಸರ್. ಎರಡನೇದೇನು ಅಂತ ಅಂದರೆ 1 ಎಕರೆ ಒಳಗೆ ತೊಗರಿಯನ್ನು ಹಾಕ್ತೀವಿ ಸರ್. ಅದರ ಮಧ್ಯ ಸಾಲಿನಲ್ಲಿ ಅವರೆಯನ್ನು ಹಾಕ್ತೀವಿ ಸರ್, ಅವರೆಕಾಳು. ಆಮೇಲೆ ಮೂರನೇದು ಅವನ ಆ ಒಂದು ಬೆಳೆಯನ್ನು ಕಿತ್ಕೊಂಡ ಮೇಲೆ ಉರುಳಿಯನ್ನು ಹಾಕ್ತಕ್ಕಂಥದ್ದು ಸರ್. ಅದಕ್ಕೆ ಯಾವುದೇ ರೀತಿ ರಾಸಾಯನಿಕ ಚಿಪರಣೆ ಏನು ಮಾಡೋಂಗಿಲ್ಲ ಸರ್, ಉರುಳಿಯನ್ನು ಹಾಕ್ತೀವಿ ಸರ್. ಕೃಷಿ ಮಾಡಿದಾಗ ಈ ರಾಗಿಯನ್ನು ಬೆಳೆದಾಗ ಹೆಚ್ಚು ಲಾಭದಾಯಕ ಅಂತ ನಮ್ಗೆ ಅನಿಸ್ತದೆ ಸರ್. ಸುಮಾರು ಈಗ ಸಮಗ್ರ ಕೃಷಿ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸ್ತಾ ಇದೀವಿ ಸರ್. ಈಗ ಎರಡು ಬೆಳೆ ಮಾಡ್ತಾ ಇದ್ದೀರಿ ಅಂದ್ರೆ ಅದ್ರ ಮಧ್ಯೆ ಇನ್ನೊಂದು ಬೆಳೆ ಹಾಕ್ತೀವಿ ಸರ್. ಇದರಿಂದ ಆ ಬೆಳೆ ಮುಗಿದೋಗೋದಕ್ಕೆ ಈ ಬೆಳೆ ಬಂದಿರ್ತದೆ ಸರ್. ಈಗ ಉದಾಹರಣೆಗೆ ಅಲಸಂದೆ ಹಾಕ್ತೀವಿ ಸರ್, ಅದು ಸುಮಾರು 60-70 ದಿನದಲ್ಲಿ ಬರ್ತಕ್ಕಂಥದ್ದು. ದೀರ್ಘಾವಧಿ ಬೆಳೆಯಲ್ಲ ಅದು, ಅಲ್ಪಾವಧಿ ಬೆಳೆ. ಅದನ್ನ ಆ ಬೆಳೆಯನ್ನ ಕಿತ್ಕೊಂಡು ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಮತ್ತು ಆ ಬೀಜಗಳು ಬಂದಂತದನ್ನ ಅದನ್ನು ಮಾರಾಟ ಮಾಡ್ತೀವಿ ಸರ್. ಯಾಕೆಂದ್ರೆ 1 ಕೆಜಿ 70-80 ರೂಪಾಯಿ ಲಾಭದಾಯಕ ಆಯ್ತದೆ ಸರ್. ಆಮೇಲೆ ಅದರೊಳಗೆ ಯಾವುದು ರೋಗ ರುಜಿನ ಇಲ್ಲ, ಏನು ಕರೆ ಅಂತ ಹೇಳಿ ಒಂದು ರೋಗ ಬರ್ತದೆ ಸರ್. ಅದನ್ನ ನಾವು ಮೆಣಸಿನ ಪುಡಿ ಅಂದ್ರೆ ಮೆಣಸಿನಕಾಯಿನ ಪುಡಿ ಮತ್ತು ಹಸುವಿನ ಗೋಮೂತ್ರ ಅದನ್ನ ಸಂಗ್ರಹಣೆ ಮಾಡಿ, ಇದನ್ನ ನನಗೆ ಗೊತ್ತಿರಲಿಲ್ಲ ಸರ್, ಕೃಷಿ ಇಲಾಖೆ ಒಳಗೆ ಇದನ್ನ ತಿಳಿಸ್ಕೊಡ್ರಿ ಸರ್. ಗೋಮೂತ್ರದ ಜೊತೆ ಗಂಜಲದ ಜೊತೆ ಮೆಣಸಿನ ಒಂದು ಮೆಣಸಿನಕಾಯಿ ಪುಡಿಯನ್ನು ಹಾಕೊಡಿ, ರಾಸಾಯನಿಕ ಸಿಂಪರಣೆ ಮಾಡಬೇಡ ಅಂತ ಹೇಳಿದ್ರು ಸರ್. ನಾನು ಅದನ್ನ ಯಂತ್ರ ಬಳಸಿ ಎಲ್ಲ ಒಂದು ಪರಕೆ, ಒಂದು ಹಂಚಿ ಬರಲು ಪರಕೆ ಅಂತ ಇರ್ತದೆ ಸರ್, ಅದನ್ನ ತಗೊಂಡು ಎಲ್ಲ ಗಿಡದ ಮೇಲೆ ಚುಮುಕಿಸುತ್ತೆ ಸರ್. ಆ ಏನು ಕೊರೆ ರೋಗ ನಿರ್ನಾಮವಾಗಿ ಸರ್ವನಾಶ ಆಯ್ತು ಸರ್. ಆವಾಗ ಈ ಬೇರೆಯವರು ಹೇಳಿದ್ರು ಸರ್, ಈ ಏನು ಕರೆ ರೋಗ ನಿಮ್ದು ನಿಮ್ಮ ಹೊಲದಲ್ಲಿ ಒಂದೂ ಇಲ್ಲವಲ್ಲ, ಕಾರಣ ಏನು ಮಾಡಿದೆ ಅಂತ. ನಾನೇನು ಇಲ್ಲಪ್ಪ, ಗೋಮೂತ್ರ ಅಂದರೆ ಹಸುವಿನ ಗಂಜಲವನ್ನು ಶೇಖರಣೆ ಮಾಡಿ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಮೆಣಸಿನಕಾಯಿಯನ್ನು ಚೆನ್ನಾಗಿ ಆಡಿಸಿ ಅದನ್ನ ಅದ್ರ ಜೊಳಗೆ ಮಿಶ್ರಣ ಮಾಡಿ ಒಡೆದೆ, ಆಗ ನೋಡಿ ಈ ಏನು ಕರೆ ಹೋಯ್ತು ಅಂತ ಹೇಳಿದ್ಕೆ ಅವರು ಅದೇ ರೀತಿ ಮಾಡಿದ್ರು ಸರ್. ಬಾಯಿಗೆ ಅದೇ ಮಾಸ್ಕ್ ಅನ್ನ ಹಾಕಿ ಹೊಡಿಬೇಕು ಸರ್, ಘಾಟ್ ಇರೋ ದೇಶದಿಂದ. ಈಗ ರಂಗಸ್ವಾಮಯ್ಯರ, ತಾವು ಈಗ ಕೃಷಿ ಇಲಾಖೆ ವತಿಯಿಂದನೂ ಕೂಡ ಕೃಷಿ ವಿಜ್ಞಾನಿಗಳ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ತಾವು ಕೃಷಿಯನ್ನ ಮಾಡ್ತಾ ಹೋದ್ಮೇಲೆ ಸಾಕಷ್ಟು ಬದಲಾವಣೆಯನ್ನ ತಂದಿರಿ. ಈಗ ತರಕಾರಿ ಬೆಳೆ ಅದನ್ನು ಕೂಡ ಬೆಳೀತಾ ಇದ್ದೀರಿ, ಮನೆಗೆ ಸಾಕಾಗುವಷ್ಟು ಬೆಳೆಗಳನ್ನ ಬೆಳೀತಾ ಇದ್ದೀರಿ. ಏನಂತೀರಿ ನಿಮ್ಮ ಒಂದು ಅನುಭವದ ಪ್ರಕಾರ, ಈಗ ಆಧುನಿಕ ಕೃಷಿಗೆ ಮತ್ತು ಪರಂಪರಾಗತವಾಗಿ ಬಂದಂತ ಕೃಷಿಗೆ ಏನು ಒಂದು ವ್ಯತ್ಯಾಸ ಕಂಡುಕೊಂಡ್ರಿ ನೀವು? ನಾವು ನಿಮ್ಮ ತಂದೆಯವ್ರ ಕಾಲಕ್ಕೆ ನಿಮ್ಮದ ಕಾಲಕ್ಕೆ ಏನು ನಿಮ್ಮ ಒಂದು ಕೃಷಿ ಪದ್ಧತಿ ಯಾವ ತರ ಬದಲಾವಣೆ ಕಂಡುಕೊಂಡ್ರಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್. ಯಾಕೆಂದ್ರೆ ರೈತ ಬಾಂಧವರಿಗೆ ನಾನು ತಿಳಿಸ್ಕೊಡೋದಿಷ್ಟೇ, ನಾವು ಸರಿಯಾದ ಒಂದು ಒಳ್ಳೆತನದಲ್ಲಿ ಅನುಸರಿಸಿ ಅಂದ್ರೆ ತಜ್ಞರ ಅಭಿಪ್ರಾಯ, ಹಿರಿಯ ಒಂದು ತಂದೆ ತಾಯಿಗಳ ಅನುಭವ ಇವ್ರನ್ನೆಲ್ಲ ಒಂದು ಆಧಾರವನ್ನ ಇಟ್ಕೊಂಡು ಯಾವ ರೀತಿ ಬೆಳೆದ್ರೆ ಏನಾಯ್ತದೆ ಅಂತ ಮೊದಲು ರೈತವರಾದ ನಾವು ತಿಳ್ಕೊಬೇಕು ಸರ್. ಯಾವ ಬೆಳೆ ಹಾಕಿದ್ರೆ ಏನಾಗ್ತದೆ, ಯಾವ ಕಾಲದಲ್ಲಿ ನಾವು ಮುತುವರ್ಜಿ ವಹಿಸಿ ತಳಿಗಳನ್ನ ಹಾಕ್ಬೇಕು, ಆ ಒಂದು ಕಾಳುಗಳನ್ನ ಹಾಕ್ಬೇಕು, ಯಾವ ಕಾಲದ ರಾಗಿ ಹಾಕ್ಬೇಕು ಅನ್ನೋದ ಮೊದಲು ಖಾತ್ರಿ ಪಡಿಸ್ಕೋಬೇಕು ಸರ್. ಈ ಒಂದು ಎಸೆಯನ್ನು ಸರಿಯಾದ ರೀತಿಯಲ್ಲಿ ಖಾತ್ರಿ ಪಡಿಸ್ಕೊಂಡು ಹಿರಿಯರ ಅನುಭವನೂ ಬೇಕು, ತಜ್ಞರ ಅಭಿಪ್ರಾಯನೂ ಬೇಕು, ಸಲಹೆಗಳನ್ನ ಪಡೆದು ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಪಡೆದಿದ್ದೆಯಾದ್ರೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಸರ್. ಒಳ್ಳೆ ಲಾಭದಾಯಕದಲ್ಲಿ ನಾವು ಕೂಡ ಚೆನ್ನಾಗಿರ್ಬೋದು, ಅಕ್ಕಪಕ್ಕದವರಿಗೂ ಕೂಡ ಇದರ ಮಾರ್ಗದರ್ಶನ ತಿಳಿಸ್ಬೋದು ಈ ರೀತಿ ಮಾಡಿ ಅಂತ. ಅವ್ರಿಗೂ ಕೂಡ ಹೆಚ್ಚಿನ ಒತ್ತನ್ನು ನೀಡಿದ್ರೆ ಹೆಚ್ಚು ಅವರು ಲಾಭದಾಯಕ ಮಾಡ್ಕೋಬಹುದು ಅಂತ ಹೇಳಿ ನಾನು ರೈತ ಬಾಂಧವರಿಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಕೆಲವು ರೈತರು ಇರ್ತಾರೆ, ನಾವು ರಂಗಸ್ವಾಮಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ. ರಂಗಸ್ವಾಮಿ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಅವ್ರಿಗೆ ಕೊಡ್ಬೋದಲ್ಲ? ಕೊಡಿ ಸರ್. ಹೇಳಿ. 9900 1909 6735 ರೈತ ಬಾಂಧವರೇ, ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾದ್ರೆ ರಂಗಸ್ವಾಮಿ ಅವರ ಜೊತೆಗೆ ಈ ನಂಬರ್ಗೆ ಕರೆ ಮಾಡಿದರೆ ಅವರು ಮಾಹಿತಿ ನೀಡ್ತಾರೆ. ಆಯ್ತು ರಂಗಸ್ವಾಮಿ ಅವರೇ, ಆಕಾಶವಾಣಿಗೆ ಬಂದು ಪ್ರಸ್ತುತ ತಾವು ಪ್ರಗತಿಪರ ರೈತರಾಗಿ ಪಶುಸಂಗೋಪನೆ ಅನುಭವ, ಕೃಷಿಯ ಅನುಭವ, ಒಟ್ಟಾರೆಯಾಗಿ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ತಾವು ಕಂಡುಕೊಂಡಂಥ ಅನುಭವ ಇದೆಲ್ಲವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ರಂಗಸ್ವಾಮಯ್ಯ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಂಗರಂಗಮತ್ತು ಸಂಗಡಿಗರಿಂದ ಶೋಭಾನೆ ಪದ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗಂಗರಂಗಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದ. ಅಣ್ಣಡಕ್ಕೆ ಸಿಪ್ಪೆ ಮಾದಲೆಲ್ಲ ಸೋಬಾನಡಕ್ಕೆ ಸಿಪ್ಪೆ ಮಾದಲೆಲ್ಲ ಸೋಬಾನ ಅಣ್ಣಡಕ್ಕೆ ಸಿಪ್ಪೆ ಸೋಬಾನವೇ ಮರಲೆಲ್ಲ ಏ ಮನೆಯ ಸೋಬಾನವೇ ಅವರೆ ನಮ್ಮ ಕಾಳೆಂತ ಚೇಲ ಗೋಡೆ ನಗಾವೇ ಹಾರಾಗೇಣೇ ಸೋಬಾನೆ ನಗಾವೇ ಹಾರಾಗೇಣೇ ಸೋಬಾನ ಗೋಡೆ ನಗಾವೇ ಸೋಬಾನವೇ ಅರಗಿಣಿ ಪುಣಗಿನ ಬೆಕ್ಕು ಸೋಬಾನವೇ ಸೋಬಾನದ ಬಳಿಯ ನೋಡ ಸೋಬಾನದ ನುಡಿಯ ನೋಡಾದಾರೋ ಸೋಬಾನದ ನುಡಿಯ ನೋಡಾದಾರೋ ಸೋಬಾನದ ಮೊಳೆಯ ಸೋಬಾನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಗಂಗರಂಗಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಈಗ ಸಮಯ 7:30. ಪ್ರಕಟಣೆಗಳು. ಒಂದೇ ಮಾನವ ಜನ್ಮ ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.